ಕೇಳು, ಆನ್ಲೈನ್ ಲೆಂಡಿಂಗ್ ಆಪ್ಸ್ ಅನ್ನು ಪರೀಕ್ಷಿಸಿ ಆರ್ಬಿಐ ಅಧಿಕೃತ ಬ್ಯಾಂಕ್ಸ್ ಎನ್ಬಿಎಫ್ಸಿಸ್ನಿಂದಲೇ ಲೋನ್ ಪಡೆಯಬೇಕು. ಅನಧಿಕೃತ ಆಪ್ಸ್ ಅಥವಾ ಅಪರಿಚಿತ ಜನರ ಜೊತೆ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳೋದು ಅಪಾಯಕಾರಿ. ಆಗ್ಬಿಟ್ಟೆ ಗಿಫ್ಟ್ ತೆಗೆದು ನೋಡಲ್ವಾ? ಸ್ಕೂಟಿ. ಆರ್ಬಿಐ ಹೇಳುತ್ತೆ, ಇವರಿಂದ ಕೇಳಿ, ಅರಿತುಕೊಳ್ಳಿ, ಜಾಗರೂಕರಾಗಿರಿ. ರೈತ ಬಾಂಧವರೇ, ಕಿಸಾನ್ ಡ್ರೋನ್ ಬಳಸಿ ಕೇವಲ 10 ನಿಮಿಷದಲ್ಲಿ 1 ಎಕರೆ ಭೂಮಿಗೆ ರಸಗೊಬ್ಬರ ಸಿಂಪಡಿಸಬಹುದು. ಅದು ಕೇವಲ 10 ಲೀಟರ್ ನೀರಿನಲ್ಲಿ, ಹೆಚ್ಚು ದಕ್ಷತೆಯಿಂದ. ಈಗ ಲೋನ್ ಪ್ರೊಸೆಸಿಂಗ್ ಗೆ ಇಷ್ಟು ಹೊತ್ತಾ? ಇದೆಲ್ಲ ನಿಮ್ಮಿಂದ ಆಗಲ್ಲ, ತಗೋ ನೀನೇ ಮಾಡ್ಬಿಡು. ಬನ್ನಿ, ಏನ್ ವಿಷಯ? ಫೈನಾನ್ಷಿಯಲ್ ಅಸೆಟ್ಸ್ ನ ಪುರಾವೆ ಕೊಡಬೇಕು, ಆ ಕಾರಣಕ್ಕೆ ಲೋನ್ ಸಿಕ್ಕಾಕೊಂಡಿದೆ. ನೋಡಿ, ಅಕೌಂಟ್ ಅಗ್ರಿಗೇಟರ್ ಸೇರ್ಕೊಳ್ಳಿ. ಅಕೌಂಟ್ ಅಗ್ರಿಗೇಟರ್ ಬ್ಯಾಂಕ್ ಇತ್ಯಾದಿಯ ಬಳಿ ಇರುವ ನಿಮ್ಮ ಆರ್ಥಿಕ ವಿವರವನ್ನು ನಿಮ್ಮ ಸ್ಪಷ್ಟ ಒಪ್ಪಿಗೆಯಿಂದ ಸಾಲ ನೀಡುವ ಹಣಕಾಸು ಸಂಸ್ಥೆಗಳೊಡನೆ ಹಂಚಿಕೊಳ್ಳುತ್ತದೆ. ಅಪ್ಪ, ಇಟ್ ಇಸ್ ಸೋ ಈಸಿ. ಆರ್ಬಿಐ ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ, ಕೇವಲ 10% ಅನ್ನುವಂತಹ ಒಂದು ಸೂಚನೆ ಅದ. ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲಿ ಒಣ ಪ್ರಖರವಾದಂತಹ ಬಿಸಿಲಿನ ವಾತಾವರಣ ಇರಬಹುದಾಗ್ಯದ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳಾಗಲಿ ಅಥವಾ ದಿನನಿತ್ಯದ ಚಟುವಟಿಕೆಗಳನ್ನಾಗಲಿ ಹಾಕಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದ್ರಿ. ಇನ್ನು ಮುಂದೆ ಕೇಳಿ ಸಣ್ಣಾಟ, ನಿಜಗುಣ ಶಿವಯೋಗಿಗಳು. ಕುಮಾರಸುತಂ ಶೋಕ ವಿನಾಶ ಕಾರಣಂ ನಮಾಮಿ ಜ್ಞೇಶ್ವರ ಪಾದ ಪಂಕಜ. ಆ

ಪಾತ್ರದವರಿಲ್ಲದ ಊರು, ದೀಪವಿಲ್ಲದ ಮಣಿಯು ಹಾಳು ಸುರಿಯುವಂತೆ ಹಾಳು ಸುರಿಸುವ. ಈ ಸ್ವರ್ಗ ಲೋಕಕ್ಕೆ ಅಧಿಪತಿಯಾದ ಇಂದ್ರನ ಐಶ್ವರ್ಯವು ಆನಂದವು ರಂಭ ಊರ್ವಶಿಯರೆಂಬ ಪುರಾಣ ಪ್ರಸಿದ್ಧ ಪಾತ್ರದವರಿಂದಲೇ. ಅವರೇ ಇಂದ್ರನ ಸರಿ ದೀಪಗಳು. ಅವರಿಲ್ಲದಿದ್ದರೆ ಈ ಇಂದ್ರನ ಸರಿಯು ದೀಪವಿಲ್ಲದ ಮನೆಯಂತೆ ತೇಜಹೀನವಾಗುತ್ತಿತ್ತು. ಈ ಲೋಕದಲ್ಲಿ ಯಾರಾದರೂ ಯಾವ ರಾಜನ ಸಭೆಯಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಗಾಯನ ನರ್ತನಗಳಿಂದಲೇ. ಮಹಾನ್ ಮಹಾನ್ ಶ್ರೀಮಂತರ ಲಗ್ನ ಸಮಾರಂಭಗಳಾದರೂ ಆನಂದೋತ್ಸವಗಳಿಂದ ತುಂಬಿ ತುಳುಕುವುದೆಂದರೆ ಈ ನಮ್ಮ ಪಾತ್ರದವರಿಂದಲೇ. ನಮ್ಮ ನರ್ತನ ಗಾಯನ ಒಲಪು ಒಳ್ಳೆಯಗಳ ಮೇಲೆ ಈ ಲೋಕ ಮೋಹವು ಎಷ್ಟು ಬಲವತ್ತರವಾಗಿರುವುದು. ನಮ್ಮಂತೆ ಒನಪೋ ವೈಯಾರಗಳಿಂದ ಹೂಗಳ ಮೇಲೆ ಕುಣಿಯುತ್ತಿರುವ ಒಂದು ಸೊರಗಿನ ಕುಲಕ್ಕೆ ಪಾತ್ರೀತಿ ಅಂದು ನಮ್ಮ ಪ್ರೇಮ ಸೂಚಕದ ಹೆಸರನ್ನು ಇಟ್ಟುಕೊಂಡು ನಮ್ಮ ಮೇಲಿರುವ ತಮ್ಮ ಮನಸ್ಸಿನ ಪ್ರೀತಿಯನ್ನು ಪ್ರಕಟ ಮಾಡುತ್ತೇವೆ. ಆ ಪಾತ್ರಗಿತ್ತಿಯ ಹುಳವಾದರೂ ಎಲ್ಲ ಪುಷ್ಪಗಳ ಮೇಲೆ ಕುಣಿಯುತ್ತಾ ಅವುಗಳ ತನೋ ಮನ ದನ ಎಂಬ ಮಕರಂದನವನ್ನು ಮನದನಿಯಾಗಿ ಹೀರುತ್ತದೆ. ಇರಲಿ, ಈಗಂತೂ ಸಂಜೆ 5 ಹೊಡೆದು ಶೆಟ್ಟಿ ಸಾವಕಾರರು ವ್ಯಾಯಾಮ ಹೊಂದುವುದಕ್ಕಾಗಿ ತಿರುಗಾಡಲಿಕ್ಕೆ ಬರುವ ಸಮಯವಾಯಿತು. ನಾನಾದರೂ ಸರ್ವ ಅಲಂಕೃತಳಾಗಿ ನಮ್ಮ ಮೇಲಪ್ಪುರಿಗೆ ಮುಂಭಾಗದಲ್ಲಿ ಆರಾಮ ಕುರ್ಚಿಯ ಮೇಲೆ ಕುಳಿತು ಬರಹೋಗುವ ಯುವಕರ ಮೇಲೆ ಕಡೆಗಣ್ಣಿನ ನೋಟ ಎಂಬ ಬಿಲ್ಲಿಗೆ ಕಿರು ನಗೆ ಎಂಬ ಬಾಣವನ್ನು ಹೂಡಿ ಹೊಡೆಯುವ ನನ್ನ ನಿತ್ಯ ಕ್ರಮವನ್ನು ಸಾಧಿಸುವನು. ಆದರೆ ಬೀಸು ಎತ್ತ ಪೋದನು ಬೀಸು ಏ ಬೀಸು ಹೈಗೆ ಅಮ್ಮ ಹೈಗೆ ಒಳಗೆ ಏನು ಮಾಡ್ತೀವಿ ಬೇವಿನ ಹುಡುಗ ಎಷ್ಟಾಗಿದೆ ಕಾಣಿಸುವುದು ಸಂಜೆ 5 ಹೊಡೆದು ಹೋಯಿತು. ಈ ಮೇಲಂತಸ್ತಿನ ಹೊರಬದಿಯಲ್ಲಿ ಏ ಆರಾಮ ಕುರ್ಚಿಯ ಮೇಲೆ ಸಂಜೆಯ ಆರೋಗ್ಯಕರ ಶೀತ ಹಾವಿಯನ್ನು ಹೊಂದಲಿಕ್ಕೆ ದಿನಂಪ್ರತಿ ಆ ನನ್ನ ಕುರುಡ ತಾಯಿಯನ್ನು ತಂದು ಕೂಡಿಸುವಂತೆ ಇಂದು ಸಹ ಕರೆ ತಂದು ಕೂಡಿಸುವ ಎತ್ತರವೂ ಪರದೇಶ ಕುಟ್ಟು ಬುದುಕೆ ಎಲ್ಲ ಹಾಳಾಡಿ ನಿಂತ ಯಾಮಲ್ ಅದನ್ನ ತಂದು ಕುಂಡಿಸ್ತೇನೆ ಹೋಗು ಹೇಳ್ತೇನೆ. ಆ ನನ್ನ ಕುರುಡ ತಾಯಿಯನ್ನು ಸಾವಕಾಶವಾಗಿ ಕರೆದುಕೊಂಡು ಬಂದು ಈ ಆರಾಮ ಕುರ್ಚಿಯ ಮೇಲೆ ಕೂಡಿಸು. ಮಗುವೆ ನಿಜಗುಣ ಗೌರ ಮಹಾನ್, ಈ ಕಾಣುವ ಮನೆಯು ಯಾವುದೋ ದೊಡ್ಡ ಶ್ರೀಮಂತರ ಮನೆಯು ಕಂಡು ಬರುತ್ತದೆ. ಇವರು ನಿನ್ನನ್ನು ಅಡವು ಇಟ್ಟುಕೊಂಡು ಕೆಲವು ಹಣವನ್ನು ಕೊಡುವರು ಹೇಗೆ ಕೇಳಬೇಕೆಂದಿದ್ದೇನೆ. ಗೌರವಾಜ್ಞೆ. ಹಾಗಾದ್ರೆ ನಡೆ. ಗೌರವ ನೀನು ಯಾರು ಮತ್ತು ಈ ಮನೆ ಯಾರದು? ನಾನು ಅವಳ, ಈ ಮನೆನೂ ಅವ್ರದ. ಅಂದರೆ ಸ್ವಾಮಿ ಕೇಳು. ಹಾಗಾದ್ರೆ ಹೇಳು. ಸಾಧುಗಳಲ್ಲ ಭರತವಲ್ಲ ಅಲ್ಲ ಭರತವಲ್ಲ ಮನಿ ಯಾರ್ದಂದ್ರ ಪ್ರೇಮರ ಎಂಬ ಪಾತ್ರದವ್ರ ಮನಿ. ಇರಲಿ, ನಿಮ್ಮ ಸಾನೆವರಿಗೆ ಹೇಳು. ಒಬ್ಬ ಸನ್ಯಾಸಿಯು ಶಿಷ್ಯ ಸಮೇತವಾಗಿ ಬಂದಿರುವನೆಂದು ಮತ್ತು ತಮ್ಮ ದಟ್ಟೆಯನ್ನು ಕೋರುತ್ತಿರುವನೆಂದು ಹೇಳಿ ತಿರುಗಿ ಉತ್ತರವನ್ನು ತಿಳಿಸು. ಹೇಳ್ತಾನೆ ಸಾನಿ ಸಾಹೇಬ್. ಅರೆ ಸುವರೆ, ಯಾಕೆ ಯಾಕೆ ಅನ್ನುವುದೇನು? ಸನ್ಯಾಸಿಗಳು ಬಂದಾರೆ. ಸನ್ಯಾಸಿಗಳು, ಸನ್ಯಾಸಿ ಸನ್ಯಾಸಿಗಳದು ನಮ್ಮ ಹತ್ತಿರ ಏನು ಕೆಲಸ ಇರುವುದು? ಅವರಿಗೆ ಅತ್ತ ಹೋಗಂತ ಹೇಳು. ಜಾ ತಾಯಿ, ಹಾಗೆ ದಿಕ್ಕಸಬೇಡ. ಯಾರು ಯಾತಕ್ಕೆ ಬಂದಿರಲಿ, ಬಂದ ಕಾರಣವನ್ನು ಕೇಳಿ ವಿಚಾರ ಮಾಡಲೇಬೇಕು. ನಿನ್ನದು ಒಣ ಗದ್ಲ. ಯಾಕೆ? ಕೆಡಬುಡಿಕೆ ಬರಲಿ ಬಿಡಬುಡಿಕೆ ಬರಲಿ, ಯಾರು ಬಂದವನ್ನೆಲ್ಲ ಒಳಗೆ ಬಿಡಲಿಕ್ಕೆ ಇದನ್ನು ಧರ್ಮಶರಿ. ಬಂದವರನ್ನು ವಿಚಾರಿಸಲೇಬೇಕಂತೆ, ಬಂದ ಕಾರಣವನ್ನು ಕೇಳಲೇಬೇಕಂತೆ. ಇರಲಿ, ಅರೆ ಬಿಸು ಹೋಗು, ಅವರಿಗೆ ಒಳಗೆ ಬಾ ಅಂತ ಹೇಳು. ಅವಳು ಆಚರಿಸಲಿ, ಆಮೇಲೆ ಇವಳು ವಿಚಾರಿಸಲಿ. ಸ್ವಾಮಿ, ನಿಮಗೆ ಒಳಗೆ ಬರಲಿಕ್ಕೆ ಅಪ್ಪಣೆಯಾಗಿದೆ. ಸನ್ಯಾಸಿಗಾಗಿ ಏನ್ ಕೆಲಸ ಇರಬಹುದು? ಜಾತಕ್ಕಾಗಿ ಬಂದಿರುವಿರಿ, ಹೇಳುವಂತವರಾಗಿರಿ. ಮಗಳೇ, ಭಿಕ್ಷೆಗಾಗಿ ಬಂದಿರೋರು. ಏನು ಸ್ವಾಮಿ, ತಾವು ಭಿಕ್ಷಕರೇ? ಹೌದು ಮಗಳೇ, ಭಿಕ್ಷೆಗಾಗಿ ಬಂದಿರೋರು. ಮಗಳೇ, ಭಿಕ್ಷೆಗಾಗಿ ಬಂದಿರುವನು ನಮ್ಮನ್ನು ಕೇಳಿದಲ್ಲ ಸ್ವಾಮಿ. ಹೌದು, ಈ ಜಗತ್ತೆಲ್ಲ ಭಿಕ್ಷುಕರೇ ಇರಲು, ನಾವು ಯಾರಲ್ಲಿ ಭಿಕ್ಷೆಯನ್ನು ಬೇಡೋಣ? ಏನು ಸ್ವಾಮಿ, ಜಗತ್ತೆಲ್ಲ ಭಿಕ್ಷುಕರೇ? ಹೌದು, ಈ ಜಗತ್ತಿನ ಜೀವರಾಶಿಗಳೆಲ್ಲ ಭಿಕ್ಷುಕರೇ. ಆ ಪರಮಾತ್ಮನೊಬ್ಬನೇ ರಕ್ಷಕನು, ರೈತನು. ದೇವ, ನಮಗೆ ಸಮೃದ್ಧವಾದ ಬೆಳೆಯನ್ನು ಕೊಡುವಂದು ಬೆಳೆಯ ಭಿಕ್ಷೆಯನ್ನು ಬೇಡವನು. ವ್ಯಾಪಾರಿಗಳು, ಹಿಡಿದ ವ್ಯಾಪಾರದಲ್ಲಿ ಲಾಭವಾಗಲೆಂದು ಲಾಭದ ಭಿಕ್ಷೆಯನ್ನು ಬೇಡುವವರು. ಅರಸರು, ಯುದ್ಧದಲ್ಲಿ ಜಯವಾಗಲೆಂದು ಜಯದ ಭಿಕ್ಷೆಯನ್ನು ಬೇಡುವವರು. ನಮ್ಮಂತಹ ಶುದ್ಧ ಸನ್ಯಾಸಿಗಳು ರೂಪರಸಗೂಢ ಯುಕ್ತವಾದ ಈ ಪ್ರಪಂಚದ ಹೆಚ್ಚುವಿಕೆಯನ್ನು ಬೇಡುವವರಲ್ಲ. ದೇವ, ನಮಗೆ ಮೋಕ್ಷವನ್ನು ದಯಪಾಲಿಸೆಂದು ಮೋಕ್ಷದ ಭಿಕ್ಷೆಯನ್ನು ಬೇಡುವವರು. ಇರಲಿ ಇರಲಿ ಸ್ವಾಮಿ, ತಾವು ಬಂದ ಕಾರಣವಾದರೂ ಏನು? ಮಗಳೇ, ನಾನು ಕೆಲವು ದಿವಸ ಭೂಸಂಚಾರ ಮಾಡುವುದರ ಮೂಲಕ ಪ್ರಯುಕ್ತ 50 ರೂಪಾಯಿ ಸಂಗ್ರಹವು ಸಂಗಡ ಇರಬೇಕಾಗಿ 3 ತಿಂಗಳ ಮುದ್ದತ್ತಿನಲ್ಲಿ ತಮ್ಮ ಹಣವನ್ನು ತಂದು ಮುಟ್ಟಿಸುತ್ತೇನೆ. ಇದಕ್ಕೆ ತಮ್ಮ ಅನುಮತಿ ಇದ್ದರೆ ಕೊಡಬೇಕು. ಮಗಳೇ, ಯಾವುದಾದ್ರೂ ಒಂದು ವಸ್ತು ಒತ್ತಿ ಇಟ್ಟು ಒಯ್ಯಂತಿದ್ರೆ ಕೊಡು, ಇಲ್ಲದಿದ್ದರೆ ಬೇಡ. ಅಮ್ಮ, ಈ ಸನ್ಯಾಸಿಗಳ ಹತ್ತಿರ ಒತ್ತಿ ಇಡತಕ್ಕಂತ ವಸ್ತು ಯಾವುದೂ ಇರುವುದಿಲ್ಲ. ನಾನು ಒತ್ತಿ ಇಡಬೇಕಂದರೆ ಇವನೊಬ್ಬ ಶಿಷ್ಯ ಮಾತ್ರ ಇದ್ದಾನೆ. ಇವನನ್ನು ಅಡವಿಟ್ಟುಕೊಂಡು ಈತನ ಹೊಟ್ಟೆ ಬಟ್ಟೆಯನ್ನು ಚೆನ್ನಾಗಿ ನೋಡುತ್ತಾ ಮನೆ ಕೆಲಸವನ್ನು ಮಾಡಿಸಿಕೊಳ್ಳಲಿಕ್ಕೆ ಇಟ್ಟುಕೊಳ್ಳಿರಿ. ಮಗಳೇ, ನಮಗೂ ಆಳಿನ ಅರ್ಚನೆ ಬಹಳ ಇರುವುದು. ನಾವು ಹೊರಂದದ್ದನ್ನು ಹೊರಲಿಕ್ಕೆ